ಪ್ರಣವಂ ಈಶ್ವರಂ ವಿದ್ಯಾತ್ ಪ್ರಣವಂ ಈಶ್ವರಂ ವಿದ್ಯಾತ್ ಸರ್ವಸ್ಯ ಪ್ರಬುದಯೇ ಸ್ಥಿತಂ ಸರ್ವಸ್ಯ ಪ್ರಬುದಯೇ ಸ್ಥಿತಂ ಸರ್ವವ್ಯಾಪಿನಂ ಓಂಕಾರಂ ಸರ್ವವ್ಯಾಪಿನಂ ಓಂಕಾರಂ ಮತ್ವಾ ಧೀರೋ ನ ಶೋಚತಿ ಮತ್ವಾ ಧೀರೋ ನ ಶೋಚತಿ ಪ್ರಣವಂ ಈಶ್ವರಂ ವಿದ್ಯಾತ್ ಪ್ರಣವಂ ಈಶ್ವರಂ ವಿದ್ಯಾತ್ ಸರ್ವಸ್ಯ ಹೃದಯೇ ಸ್ಥಿತಂ ಸರ್ವವ್ಯಾಪಿನಮೋಂಕಾರಂ ಮತ್ವಾ ಧೀರೋ ನ ಶೋಚತಿ ಮತ್ವಾ ಧೀರೋ ನ ಶೋಚತಿ ಅಮಾತ್ರೋ ನಂತ ಮಾತ್ರಶ್ಚ ಅಮಾತ್ರೋ ನಂತ ಮಾತ್ರಶ್ಚ ವೈದಸ್ಯೋಪಶಮ ಶಿವ ವೈದಸ್ಯೋಪಶಮ ಶಿವ ಓಂಕಾರೋ ವಿದಿತೋ ಯೇನ ಓಂಕಾರೋ ವಿದಿತೋ ಯೇನ ಸಂ ನಿರ್ನೇತರೋ ಜನಃ ಸಂ ನಿರ್ನೇತರೋ ಜನಃ ಪ್ರಣವಂ ಹಿ ಈಶ್ವರಂ ವಿದ್ಯಾ ಲೆಟ್ ಯು ಪ್ಲೀಸ್ ನೋ ದಿ ವೆರಿ ಪ್ರಣವ ಈಸ್ ಈಶ್ವರ ಓಂ ಸರ್ವಜ್ಞ ಸರ್ವಶಕ್ತ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈಶ್ವರ ಪ್ರಣವ ಏವ ಈಶ್ವರ ಹಿ ಏಕೆಂದರೆ ಅರ್ಥ ಅಲ್ಲ ಹಿ ಎಂಫಸೈ ಒತ್ತಾಯ ಪೂರ್ವಕವಾಗಿ ಹೇಳ್ತದೆ ಕೆಲವು ಕಡೆಗೆ ಏಕೆಂದರೆ ಅನ್ನೋ ಅರ್ಥ ಬರ್ತದೆ ಇನ್ನು ಕೆಲವರಿಗೆ ಎಂಫೆಥೆಟಿಕ್ ಇಟ್ಸ್ ಅನ್ ಎಂಫೆಥೆಟಿಕ್ ವರ್ಡ್ ಅದೇನ್ ಮಾಡ್ತದೆ ಒತ್ತಿ ಹೇಳ್ತದೆ ಇಲ್ಲಿ ಇಲ್ಲಿ ಈ ಕಾಂಟೆಕ್ಸ್ಟ್ ಒಳಗೆ ಪ್ರಣವಂ ಹಿ ಏನ ಪ್ರಣವ ಅನ್ನುವುದೇನಿದೆಯೋ ಆ ಪ್ರಣವವೇ ಈಶ್ವರಂ ವಿದ್ಯಾ ಕುತ್ರ ಅಸ್ತಿ ಸರ್ವಸ್ಯ ಹೃದಯೇ ಸ್ಥಿತಂ ಎಲ್ಲರ ಅಂತಃಕರಣದ ಅಂತಃಕರಣ ತಂತ್ರ ಬಿಡುವ ಅಂತಃಕರಣದ ಆಳದಲ್ಲಿ ಅಂತಃಕರಣದ ಆಳದಲ್ಲಿ ಸ್ಥಿತಂ ಅಲ್ಲಿದೆಯಾ ಎಂದು ಬಿಡಿ ನಮಗೇನಾಗ್ಬೇಕು ಸರ್ವವ್ಯಾಪಿನಂ ಎಲ್ಲೆಲ್ಲಿಯೂ ತುಂಬಿಕೊಂಡಿದೆ ಅಲ್ಲಿದೆ ಎಲ್ಲೆಲ್ಲಿಯೂ ತುಂಬಿಕೊಂಡಿದೆ ಎಲ್ಲೆಲ್ಲಿಯೂ ತುಂಬಿಕೊಂಡದ್ದನ್ನು ಎಲ್ಲೆಲ್ಲಿಯೂ ಗುರುತಿಸೋದು ಕಷ್ಟ ಹೃದಯದಲ್ಲಿ ಗುರುತಿಸ್ ಹೃದಯದಲ್ಲಿ ತಿಳಿದು ಹೃದಯದಲ್ಲಿ ಸ್ಪಷ್ಟ ಮಾಡಿಕೊಂಡು ಹೃದಯದ ಮಿತಿಗೂ ಒಳಪಡದೆ ಹೃದಯದಲ್ಲಿ ಹೃದಯದ ಮಿತಿಗೂ ಒಳಪಡದೆ ಗುರುತಿಸಬಹುದು ಸ್ಪಷ್ಟ ಮಾಡಿಕೊಂಡು ಜ್ಞಾನೇನ ಲಭ್ಯತಿ ಜ್ಞಾನದಿಂದ ಪಡಿಬಹುದು ಅದೇ ಸರ್ವವ್ಯಾಪಿನ ಓಂಕಾರ ಮತ್ವಾ ಹೀಗೆ ಯಾವನು ತಿಳಿತಾನೋ ಅಂತಹ ಧೀರ ನ ಶೋಚತಿ ಏನೋ ಕಿಂಚಿತ್ ಅಕಸ್ಮಾತ್ತಾಗಿ 56 inches ಶೋಚತಿ ಆತ್ಮ ನ ಶೋಚ ಧೀರ ನ ಶೋಚ ಬಿಜೆಪಿ ಯಾವಾಗ ಪತನ ಆಗ್ತದೋ ಅವಾಗ ಶೋಚತಿ ಧೀರ ನ ಶೋಚತಿ ಕಿಂಚಿತ್ತು ಅದಗಾಡೋದಿಲ್ಲ ಸರಿ ಮತ್ತೊಂದು ಸಜೆಷನ್ ಅಂತ ಆಯ್ತು ಮತ್ತೆ ಹಸ್ಬೆಂಡ್ ಮತ್ತೆ ರೆಫರೆನ್ಸಸ್ ಅವಳಾಗಿ ಬಿದ್ದಿದ್ದಿಲ್ವ, ಮತ್ತವಳು ಎದ್ದು ಬರಲಿಲ್ವ, ಅವನು ಬಿದ್ದಿದ್ದಿಲ್ವ, ಅವನು ಎದ್ದು ಬರಲಿಲ್ವ, ಆ ಪಾರ್ಟಿ ಬಿದ್ದಿದ್ದಿಲ್ವ, ಮತ್ತೆ ಬರಲಿಲ್ವ, ಹಾಗೆಲ್ಲ ಇದು ಬೀಳೋದು ಹೇಳೋದು ಇರ್ತದೆ. ಮೈಕ್ ತಗೊಂಡು ಕುಟ್ಟು ಬಿಡೋದು ಒಂದು ಭಾಷಣ ಎಲ್ಲ ಉಪನಿಷತ್ತು ಇದ್ದಂಗಿರ್ತವೆ ಭಾಷಣಗಳು. ನ ಪ್ರಹರ್ಷೆ ಪ್ರಿಯಂ ಪ್ರಾಪ್ಯ ನ ಉದ್ವಿಜೆ ಉದ್ವೇಗಂ ಪ್ರಾಪ್ಯ, ಏನೂ ಇಲ್ಲ. ಧೀರ ನ ಶುಚಿ, ಯಾರು ಧೀರ ಅಂದ್ರೆ ಧೀಮಾನ್ ಪುರುಷ ಯಹ ಸಹ ಧೀರ. ಧೀಮಾನ್ ಧೀತಿ ಬುದ್ಧಿ, ಇಲ್ಲಿ ಧೀ ಅಂದ್ರೆ ಬುದ್ಧಿ. ಧೀಮಾನ್ ವಿವೇಕವನ್ನು ಹೊಂದಿದವನು, ವಿವೇಕವನ್ನು ಹೊಂದಿದವನು ಪುರುಷನು ಯಾರು, ಆ ಪುರುಷನು ಧೀರ. ಏನು ವಿವೇಕ? ವಿವೇಕಿಂದ 98% ಮಾರ್ಕ್ಸ್ ಕೊಡ್ತೇವೆ ನಾವು. ಪಟ್ಟಿಗಾರಿ ಭಾಷೆಯವರು ಹೇಳ್ತಾರೆ, ತವನೇ ಮಾತು ಚೀಕ ನೈ, ಮಾತು ಅಂದ್ರೆ ಬುದ್ಧಿ, ಮಾತು ಚೀಕ ನೈ, ನಿನಗೆ ಬುದ್ಧಿ ಅದನ್ನ ಇಲ್ಲ. ಈ ಗದುಡು, ಗದುಡು ಅಂದ್ರೆ ಕತ್ತೆ, ಗದುಡು ಭಾಷಣ ಬಾರಿ ಮಜೆ ಆಗ್ತದೆ. ಮಾತು ಚೀಕ ನೈ, ಅದೇ ಮಾತು ಇದ್ರೆ ನಡೆಯುದಿಲ್ಲ. ಏನಿರಬೇಕು? ವಿವೇಕ, ಡಿಸ್ಕ್ರಿಮಿನೇಟಿವ್ ಕೆಪಾಸಿಟಿ, ವಿಂಗಡಿಸಿ ಗುರುತಿಸುವ, ಇದು ಸರಿ ಇದು ತಪ್ಪು, ಇದು ಬಿಳಿ ಇದು ಕಪ್ಪು, ಕಾನ್ಫಿಡೆಂಟ್. ಎಲ್ಲರೂ ಹೇಳ್ತಾರೆ ಇದನ್ ಕಪ್ಪು, ಅದರಿಂದ ಇದು ಕಪ್ಪು, ಎಲ್ಲರೂ ಹೇಳ್ತಾರೆ ಇದು ಬಿಳಿ, ಅದರಿಂದ ಬಿಳಿ, ನಾಯಿ ನಾಯಿ ನಾಯಿ, ತಲೆ ಇಲ್ಲ ಅಂತ ಅರ್ಥ. ಏನು ತಲೆ ಇದ್ರು ಅಲ್ಲ, ತಲೆ ಅದನ್ನ ನೋಡು, ತಲೆ ಇದ್ರು ತಲೆ ಇಲ್ಲ. ವಿವೇಕಿ ಆದವನು ಯಾರ ಆಬ್ಲಿಗೇಷನ್ಸ್ಗೂ ಒಳಗಾಗುವುದಿಲ್ಲ. ವ್ಯಾವಹಾರಿಕ ಸಾಮಾಜಿಕ ಯಾವ ಷರತ್ತಕ್ಕೂ ಒಳಗಾಗುವುದಿಲ್ಲ ಅವನು. ಅವನು ಗುರುತಿಸ್ತಾನೆ, ಸ್ವತಂತ್ರವಾಗಿ ಗುರುತಿಸ್ತಾನೆ ಸರಿ ತಪ್ಪುಗಳನ್ನು, ಧರ್ಮ ಧರ್ಮಗಳನ್ನು, ಪಾಪ ಪುಣ್ಯಗಳನ್ನು, ಸ್ಪರ್ಶ ಅಸ್ಪರ್ಶಗಳನ್ನು. ಕೈ ಹೇಸಿಗೆ ಮಾಡ್ಕೊಂಡಿರ್ತಾನೆ, ಅಸ್ಪೃಶ್ಯ, ಡೋಂಟ್ ಟಚ್ ಇಟ್, ದಿ ವರ್ಲ್ಡ್ ವರ್ಕ್ಸ್ ದೇರ್. ಇವರೆಲ್ಲರೂ ಅಸ್ಪೃಶ್ಯರು, ದಿ ವರ್ಲ್ಡ್ ವಿಲ್ ನಾಟ್ ವರ್ಕ್, ವರ್ಲ್ಡ್ ಗೆಟ್ಸ್ ರಿಬೆಲ್ಡ್. ಆ ಶಬ್ದಕ್ಕೇನು ಪ್ರತಿಕ್ರಿಯಿಸುವ, ಇದನ್ನು ಜನರಲ್ ಲೆವೆಲ್ನಲ್ಲಿ ಹೇಳ್ತಾ ಇದ್ದೇನೆ. ಇನ್ನೊಂದು ಏನು ಬೇಡ ನಮಗೆ, ಯಾವ ರೆಫರೆನ್ಸ್ ಬೇಡ, ಮೈನಾರಿಟೀಸ್ ಮೆಜಾರಿಟೀಸ್ ಯಾವ ರೆಫರೆನ್ಸ್ ಬೇಡ ನಮಗೆ. ಇದು ಜನರಲ್ ಹೇಳ್ತಾ ಇದ್ದಾನೆ, ಮನುಷ್ಯ ಯಾವಾಗ ರಿಬೆಲ್ ಆಗ್ತಾನೆ, ಸೈಲೆಂಟ್ ಆಗಿ, ಕೆಲವು ಸಲ ಆಕ್ಟಿವ್ ಆಗಿ, ಕೆಲವು ಸಲ ಹೈಪರ್ ಆಗಿ, ಮೂರು ಲೆವೆಲ್. ಮೂರು ಲೆವೆಲ್ನಲ್ಲಿ ಮನುಷ್ಯ ರಿಬೆಲ್ ಆಗ್ತಾನೆ, ಕೆಲಸ ಸೈಲೆಂಟ್ ಆಗಿರಲಿಲ್ಲ, ಸೈಲೆಂಟ್. ಅದು ನೆಕ್ಸ್ಟ್ ಲೆವೆಲ್ ಏನು, ಹೌದ್ರಿ ಏನ ಮಾಡ್ಬೇಕ್ರಿ, ಹೆಂಗೇನು ಮಾಡಿದ್ರಿ, ಇದು ನಿಲ್ಲಿಸ್ಬೇಕ್ರಿ, ಹೆಂಗಿರಿ. ಮೂರನೇ ಲೆವೆಲ್ ಹೈಪರ್, ನಡೀಲಿ ಬಗಣ ಹಾಕಿ, ಅದು ಕಲ್ಲು ಹಾಕಿ ಜಜ್ ಬರೋ ನಡೀ. ಬಟ್ ರಿಬೆಲ್ಲಿಂಗ್ ಯಾವಾಗ, ಎಲ್ಲಿ ಅಸಹಜತೆ ಇದೆಯೋ, ಸಹಿಷ್ಣುತೆ ಅಸಹಿಷ್ಣುತೆ ಅಂತ ಹೊಸ ಶಬ್ದ ತಂದ. ಈ ಶಬ್ದಗಳನ್ನು ಕಾಯಿ ಮಾಡ್ಕೊಳ್ತಾ ಹೋಗ್ತಾರೆ, ತಾಳ ಸಿಕ್ಕಬಹುದು. ಸಹಜವಾದ ಆತ್ಮನಲ್ಲಿ ಅಸಹಜವಾದಂತಹ ವಿಷಯಗಳು ಕೂಡಿಕೊಂಡಂತೆ ಆದಾಗ ಆ ಸಹಜವಾದ ಆತ್ಮ ರಿಬೆಲ್ ಆಗ್ತದೆ. ಪ್ರತಿಕ್ರಿಯೆ ಎದುರಿಸಿ ನಿಂತು ಅವನು ಸರಿಯಾದ ಮಾರ್ಗದಲ್ಲಿ ಇದ್ದದ್ದೆ ಆದರೆ ಧೀರ ಅಂಶ ಅವನು ಆಬ್ಲಿಗೇಟೆಡ್ ಆಗಿದ್ದದ್ದಾದರೆ ಅಂಜೆ ಮೃಗಾಂಶ ಮಸ್ಕಿಟೋ ಹೈಡಿಂಗ್ ಅಂಡರ್ ದಿ ಡೆಸ್ಕ್ ಉತ್ಸಾಹಿ ಹೇಗೆ ಅದು ಹೊರಗೆ ಅಡಿಕೊಳ್ಳುತ್ತದೆ ಲೈಟ್ ಹಾಕಿದ ತಕ್ಷಣ ಮಸ್ಕಿಟೋ ಎಲ್ಲಿ ಹೋಗ್ತವೆ ಒಳಗೋಗ್ತದೆ ಕಟ್ಟನ್ ಒಳಗೆ ಬೆಡ್ಶೀಟ್ ಒಳಗೆ ಟೇಬಲ್ ಕೆಳಗೆ ಹೋಗ್ಬಿಡ್ತಾವೆ ಲೈಟ್ ಆರಿಸ್ರಿ ಹೂ ಸೊ ಧೀರ ಇವರು ಏನ್ ಮಾಡ್ತಾನೆ ಧೀರ ಎದುರು ಸ್ವಿಮ್ಸ್ ಅಗೇನ್ಸ್ಟ್ ದಿ ಕರೆಂಟ್ ಅವನು ತರಂಗಗಳ ವಿರುದ್ಧ ಈಜಿಸ್ತಾನೆ ಅವನು ಯಾವುದು ತಡೆಯೋದಿಲ್ಲ ಅವನನ್ನು ಯಾರು ನಿಲ್ಲಿಸ್ಲಿಕ್ಕೆ ಸಾಧ್ಯವಿಲ್ಲ ಮೇ ಬಿ ಸೈಲೆಂಟ್ಲಿ ಮೇ ಬಿ ವೆರಿ ಸ್ಲೋ ಸ್ಟಡಿ ಮೇ ಬಿ ವೆರಿ ಹೈಪರ್ ಬಟ್ ವಾಟ್ ಎವರ್ ದಿ ಸ್ಪೀಡ್ ಹಿ ಹ್ಯಾಸ್ ಬಟ್ ನೋಬಡಿ ಕ್ಯಾನ್ ಸ್ಟಾಪ್ ಇಟ್ ಹಿ ವಿಲ್ ರೀಚ್ ದಿ ಗೋಲ್ ಸ್ಟಾಪ್ ನಾಟ್ ಟಿಲ್ ಯು ರೀಚ್ ದಿ ಗೋಲ್ ವಿವೇಕಾನಂದ ವರಾನ್ ಪ್ರಾಪ್ಯ ಶ್ರೇಷ್ಠರನ್ನ ಸಮೀಪಿಸಿಕೊಂಡು ಹೋಗು ಅದು ಯಾರು ಇಂಟರ್ಪ್ರಿಟೇಷನ್ ಮಾಡೋದಿಲ್ಲ ತಿಷ್ಟತ ಜಾಗ್ರತ ಪ್ರಾಪ್ಯವರಾನ್ ಉತ್ತಿಷ್ಟದ ಜಾಗ್ರತ ಉತ್ತಿಷ್ಟದ ಪ್ರಾಪ್ಯವರಾನ್ ಜಾಗ್ರತ ಪ್ರಾಪ್ಯದ ವರಾನ್ ಅಂತೂ ಪ್ರಾಪ್ಯವರಾನ್ ಅನ್ನೋದನ್ನು ಎಂಫಸೈಸ್ ಮಾಡದೆ ಹೋದರೆ ಆ ವಾಕ್ಯಕ್ಕೆ ಏನು ಅರ್ಥನೇ ಇಲ್ಲ ವರಾನ್ ಅಂದ್ರೇನು ಅನುಭವಿಕ ಯಾರು ಪಂಡಿತರಿದ್ದಾರೆ ಯಾರು ಜ್ಞಾನಿಗಳಿದ್ದಾರೆ ಯಾರು ಹಿರಿಯರಿದ್ದಾರೆ ಯಾರು ಪೂಜ್ಯರಿದ್ದಾರೆ ಯಾರು ಶ್ರೇಷ್ಠರಿದ್ದಾರೆ ಯಾರು ಧರ್ಮ ರಕ್ಷಕರು ಅಂತ ಅನ್ಸ್ಕೊಂಡಿದ್ದಾರೆ ಯಾರು ಧರ್ಮ ಮಾರ್ಗದರ್ಶಕರು ಅನ್ಸ್ಕೊಂಡಿದ್ದಾರೆ ಪ್ರಾಪ್ಯ ಅವರನ್ನ ಪಡ್ಕೋ ನಿನ್ನ ಕ್ಷೇತ್ರದೊಳಗೆ ಯಾರು ಎಲ್ಲ ಯಾರ್ಯಾರನ್ನ ಪಡ್ಕೊಂಡಿವಿ ಎಲ್ಲ ಕಲಾಹೀನ ಶಕ್ತಿಹೀನ ದರಿದ್ರ ಮುಖದವ್ರನ್ನ ಪಡ್ಕೊಂಡಿವಿ ಇವರೇನು ನಮ್ಮ ಮಾರ್ಗದರ್ಶನ ಮಾಡ್ತಾರೆ ಯಾವಂತೂ ಬಿದ್ದು ಬಿಟ್ಟಾರ ಕೊಳಚಿ ಒಳಗೆ ಅದು ಬಾಯಿನ ಬಾಯಿ ಎಲ್ಲದ ಬಾಯಿ ಬಾಯಿ ಗುಲ್ಬರ್ಗಿಂದ ಬಂದ ನೋಡ್ರಿ ಆಸೆ ಬಾಯಿ ಹೊಲಸು ಭಾಷಾ ಇವರು ವರಾನ್ ಇಂದು ಶ್ರೇಷ್ಠರನ್ನ ಒಂದು ಎಲ್ ಕೆ ಜಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗು ಕೂಡ ನಗುತ್ತದ ಅಮ್ಮ ಅವರು ಆಡು ಹಂಗಂತ ಮಾತಾಡ್ತಾರ ಅವ್ರ ಆಡು ಉನ್ನತ ಕ್ಲಾಸಲ್ಲಿ ಮಗು ಎಂತ ಪ್ರಶ್ನೆ ಕೇಳ್ತ ಅಂತಂದ್ರೆ ಆ ಮಗು ಬಿದ್ದು ಅನ್ಯೂಶುವಲ್ ವರ್ಡ್ ಅಂತ ಅನಿಸ್ತದ ಅವಾಗ ಪ್ರಶ್ನೆ ಅಂದ್ರೆ ಆ ರಿಬೆಲ್ಲಿಂಗ್ ಏನಿದೆ ಇದು ಮಕ್ಕಳಲ್ಲಿ ಕೂಡ ಇದೆ ಯಾಕೆ ಅಸಹಜ ನಾವು ಎಲ್ಲದಕ್ಕೂ ರಿಬೆಲ್ ಆಗ್ತೀವಿ ಯಾಕೆ ಎಲ್ಲವೂ ಅಸಹಜವಾಗಿದೆ ಅದನ್ನು ಎದುರಿಸಿ ನಿಲ್ಲುವವನು ಜೀವ ನ ಶೋಚತಿ ಅವನು ಶೋಕಿಸುವುದಿಲ್ಲ ಶೋಕಿಸಲಿಕ್ಕೆ ಅವನು ಯಾವ ಕಾರಣವೂ ಇಲ್ಲ ಅನ್ಕೋತೀನಿ ಶುಚ್ ಧಾತು ಶುಚ್ ಶೋಚ್ ಅನ್ಕೋತೀನಿ ಎರಡು ನೋಡಪ್ಪ ಅನ್ನೋದು ಶುಚ್ ಶೋಚ್ ಅನ್ಕೊಂಡಿದ್ದೀನಿ ಅವರು ಏನು ಬರುತ್ತೆ ಶುಚಿಲ್ಲ ಶೋಚತಿ ಅಶೋಚ ಅನ್ನಶೋಚ ಪ್ರಜ್ಞಾವಾಶ್ಚ ಭಾಷತೆ ತಥಾಸು ಅಗತಾಶ್ಚ ನ ಅನುಶೋಚಂತಿ ಪಂಡಿತ ಶುಚಿಲ್ಲ. ಯಾವುದೇ ಕೋಟ್ ನೀವು ಮಾಡಬೇಕಾದ್ರೆ ರೂಢಿ ಇಟ್ಕೊಳ್ಳಿ, ಪೂರ್ತಿ ಕೋಟ್ ಮಾಡಬೇಕು, ಮತ್ತೆ ಅವ್ರಿಗೆ ಬ್ಯಾಸರ ಆಗದಂಗೆ ಅದನ್ನು ಹೇಳಬೇಕು. ನಿಮಗೆಲ್ಲ ಹಿಂಗೆ ಕಲಿಸ್ಕೊಡ್ತಿದ್ದಿಲ್ಲ, ಆದ್ರೆ ಈಗಿನ ಮಂದಿ ಭಾಳ ಕೆಳಗಿದ್ದಾರೆ ಹಿಂಗಲ್ಲಿ. ಪಾತಾಳದಿಂದ ಎದ್ರು ಮಾಡ್ಬೇಕು, ಎಲ್ಲಾನು ಕ್ಲೀನಾಗಿ ಆಕ್ಟ್ ಮಾಡಿದ್ರು ಒಂದೊಂದು ತಾಸು ಲೇಟ್ ಆಗ್ಬಿಡ್ತಾರೆ ಕ್ಲಾಸ್. ನಾ ಏನು ಮಾಡಿದೆ ಯಾರಿಗೆ ನಾ ರಿಯಾಕ್ಟ್ ಆಗಲಿ? ಚಲ್ತಾ ಹೈ ಅಶೋಚ್ಯಾನ್ ಅನ್ನಶೋಚ. ನಮ್ಮ ಭಾಷೆಗೆ ಹೋಗೋಣಂತೆ 73 ವರ್ಷಕ್ಕೆ. ಸರ್ವಸ್ಯ ಸರ್ವಸ್ಯ ಪ್ರಾಣಿ ಜಾತಸ್ಯ ಪ್ರಾಣಿ ಜಾತಸ್ಯ ಸ್ಮೃತಿ ಪ್ರತ್ಯಯ ಆಸ್ಪದೇ ಸ್ಮೃತಿ ಪ್ರತ್ಯಯ ಆಸ್ಪದೇ ಹೃದಯೇ ಸ್ಥಿತಂ ಹೃದಯೇ ಸ್ಥಿತಂ ಈಶ್ವರಂ ಈಶ್ವರಂ ಪ್ರಣವಂ ವಿದ್ಯಾತ್ ಪ್ರಣವಂ ವಿದ್ಯಾತ್. ಸರ್ವಸ್ಯ ಪ್ರಾಣಿ ಜಾತಸ್ಯ ಸ್ಮೃತಿ ಪ್ರತ್ಯಯ ಆಸ್ಪದೇ ಹೃದಯೇ ಸ್ಥಿತಂ ಈಶ್ವರಂ ಪ್ರಣವಂ ವಿದ್ಯಾತ್. ಸಮಸ್ತ ಜೀವಭೂತ ರಾಶಿಗಳಲ್ಲಿ ಯಾವ ಸ್ಫುರಣದಿಂದಾಗಿ ಸ್ಮೃತಿ ನೆನಪು ಉಂಟಾಗುತ್ತದೆ? ಸ್ಮೃತಿ ಪ್ರತ್ಯಯ ಆಸ್ಪದೆ ಯಾವ ಯಾವ ಮೂಲದಿಂದ ಪ್ರತ್ಯಯಗಳು ಉತ್ಪತ್ತಿ ಆಗ್ತವೆ? ಪುರುಷ ಪ್ರತ್ಯಯಗಳು, ನಾನು ನಾವಿಬ್ಬರು ನಾವೆಲ್ಲ, ಇಲ್ಲಿ ಯಾವ ಮೂಲದಿಂದ ಉತ್ಪತ್ತಿ ಆಗ್ತವೆ ಪ್ರತ್ಯಯ? ಪುರುಷ ಪ್ರತ್ಯಯಗಳು ಯಾವ ಮೂಲದಲ್ಲಿ ಹುಟ್ಟುತ್ತವೆ? ಅರಿವನ್ನ ಹೊರತುಪಡಿಸಿದೆಯಾ ಆ ಮೂಲ? ಹೃದಯೇ ಸ್ಥಿತಂ ತಂ ಈಶ್ವರಂ, ಆ ಈಶ್ವರನೇ ಈ ಪ್ರಣವ. ಪ್ರಣವಂ ವಿದ್ಯಾತ್, ಈ ಪ್ರಣವವೇ ಆ ಈಶ್ವರ. ಸಮಸ್ತ ಜೀವಭೂತ ರಾಶಿಗಳ ಯಾವ ಮೂಲದಿಂದ ನೆನಪುಗಳು ಗ್ರಹಿಸುವಿಕೆಗಳು ಪ್ರತ್ಯಯಗಳು ಆಸ್ಪದವನ್ನು ಹೊಂದಿವೆಯೋ, ಆ ಸ್ಥಿತಿಯಲ್ಲಿ ಇರುವಂತಹದ್ದೇನಿದೆಯೋ ಅದೇ ಈಶ್ವರಂ ಅದೇ ಪ್ರಣವಂ ವಿದ್ಯಾತ್, ಅದನ್ನೇ ಈಶ್ವರ ಅದನ್ನೇ ಪ್ರಣವ ಎಂದು ತಿಳಿಸಲಾಗಿದೆ ಮತ್ತು ಹಾಗೆ ಗುರುತಿಸಬೇಕು. ಸರ್ವವ್ಯಾಪಿನಂ ಸರ್ವವ್ಯಾಪಿನಂ ವ್ಯೋಮವತ ವ್ಯೋಮವತ ಓಂಕಾರಂ ಓಂಕಾರಂ ಆತ್ಮಾನಂ ಆತ್ಮಾನಂ ಅಸಂಸಾರಿಣಂ ಅಸಂಸಾರಿಣಂ ಧೀರಃ ಧೀರಃ ಬುದ್ಧಿಮಾನ್ ಮತ್ವಾ ಬುದ್ಧಿಮಾನ್ ಮತ್ವಾ ಜ್ಞಾತ್ವಾ ಜ್ಞಾತ್ವಾ ನ ಶೋಚತಿ ನ ಶೋಚತಿ ಶೋಕ ನಿಮಿತ್ತ ಅನುಪಪತ್ತೇಃ ಶೋಕ ನಿಮಿತ್ತ ಅನುಪಪತ್ತೇಃ ಹರತಿ ಶೋಕಂ ಹರತಿ ಶೋಕಂ ಆತ್ಮವಿತ ಆತ್ಮವಿತ ಇತ್ಯಾದಿ ಶ್ರುತಿಭ್ಯಃ ಇತ್ಯಾದಿ ಶ್ರುತಿಭ್ಯಃ ಸರ್ವಸ್ಯ ಪ್ರಾಣಿ ಜಾತ ಸರ್ವ ವ್ಯಾಪಿನಂ ಸರ್ವವ್ಯಾಪಿನಂ, ಅದು ಏನು ಈಶ್ವರ ಅಂತ ಗುರುತಿಸ್ರಿ ಅಂತ ಹೇಳಿದ್ವಿ, ಆ ಈಶ್ವರ ಅದು ಸರ್ವವ್ಯಾಪಿನಂ. ದಟ್ ಈಸ್ ಅವರ್ ಮೆಡಿಟೇಷನ್ ಚಿಂತನೆ, ಮನನ ಇರೋದು ಅದು ಆ ವಿಷಯದಲ್ಲೇ ಇರೋದು ಮನನ. ಇದು ನಡೀತದೆ 10-15-20 ಕ್ಲಾಸ್ ನಡೀತದೆ. ಸೊ ಸರ್ವವ್ಯಾಪಿನಂ ಅದು ಅದು ಎಲ್ಲೆಲ್ಲಿಯೂ ವ್ಯಾಪ್ತವಾಗಿದೆ. ಕಥಂ ವ್ಯಾಪಿನಂ ವ್ಯೋಮವತ್ ವ್ಯಾಪಿನಂ ಕಿಂ ತತ್ ಓಂಕಾರಂ ತದ್ ಓಂಕಾರಂ ಕಿಂ ಆತ್ಮಾನಂ. ಅಷ್ಟೇ, ಎಲ್ಲ ಅಲ್ಲೇ ಇದೆ, ನಾ ಏನು ಹೊಸದು ಹೇಳಿದ್ದೆ. ಅದು ನೀವು ಲಕ್ಷ ನೋಡೋದಿಲ್ಲ, ನಾನು ನೋಡಿದ್ದೆ. ಸರ್ವವ್ಯಾಪಿನ ಉದಾಹರಣೆಯೂ ವ್ಯೋಮ ಆಕಾಶದಂತೆ. ಏನದು ಓಂಕಾರ? ಅದರ ಅರ್ಥ ಏನು? ಆತ್ಮಾನ. ಆತ್ಮ ನಮ್ಮದೇನು ಸ್ವಾಮಿ? ನಮ್ಮ ಪಕ್ಕದ ಮನೆಯವನು ಆತ್ಮ ರಾಮ. ಆತ್ಮ ನಮ್ಮದೇನು? ನಾನು ಅಂತ ಅರ್ಥ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಸುಲಭವಾದ ಅರ್ಥ ಪಟ್ಟು ತಿಳ್ಕೊಂಬಿಡ್ರಿ. ಆತ್ಮ ನಾನು ಮುಗಿದಿದ್ದಷ್ಟೇ. ಒಂದು ಸೇರಿಸಿದ ನಾನು, ಇನ್ನೊಂದು ಏನನ್ನೂ ಸೇರಿಸದೇ ಇದ್ದ ನಾನು. ಸೇರಿಸಿದ ನಾನು ಅಹಂಕಾರ, ಸೇರಿಸದೆ ಹೋದ್ರೆ ಏನ್ ದೊಡ್ಡ ಅರ್ಥ ಅದಕ್ಕೆ? ಏನ್ ಕಷ್ಟ? ಸಂಸಾರ ಧೀರ ಓಂಕಾರಂ ಆತ್ಮಾನಂ. ನಾನು ಆತ್ಮ. ಹೌದ್ರಿ, ಎಲ್ಲೆಲ್ಲಿ ವ್ಯಾಪ್ತನಾದ ನಾನು ಈ ಆತ್ಮ. ಇದಕ್ಕೆ ಸಂಸಾರ ಇದೆಯಾ? ಅಸಂಸಾರಿನಂ. ಇದಕ್ಕೆ ಯಾವ ಸಂಸಾರವೂ ಇಲ್ಲ. ಅಂದ್ರೆ ಯಾವ ಅಂಟು ಇಲ್ಲ, ಸಂಸಾರಿತ್ವದ ಅಂಟು ಇಲ್ಲದೆ ಇದ್ದವನು. ಇಂತಹ ತನ್ನನ್ನು ತಾನು ಅರಿತುಕೊಂಡಂತಹ ಧೀರ ಧೀರ ಅಸಂಸಾರಿನಂ ಧೀರ. ಏನ್ ಧೀರ? ಬುದ್ಧಿಮಾ. ಆತ್ಮಾನಂ ಮತ್ವಾ ಜ್ಞಾತ್ವಾ, ಶಬ್ದ ಹಾಕಿದೆ ನೋಡ್ರಿ ನಾ ಅಲ್ಲಿ. ಆತ್ಮಾನಂ ಮತ್ವಾ ಜ್ಞಾತ್ವಾ, ತಿಳಿದವನಾಗಿ. ನ ಶೋಚತಿ, ದುಃಖಿಸುವುದಿಲ್ಲ, ಕೊರಗುವುದಿಲ್ಲ, ಪಶ್ಚಾತ್ತಾಪ ಪಡುವುದಿಲ್ಲ. ಏಕೆಂದರೆ ಇವನಿಗೆ ಯಾವ ನಿರೀಕ್ಷೆಗಳು ಇಲ್ಲ, ಇವನಿಗೆ ನಿರಾಶೆ ಇಲ್ಲ, ಏಕೆಂದರೆ ಇವನಿಗೆ ಅಪೇಕ್ಷೆಗಳಿಲ್ಲ. ಅವುಗಳವುಗಳಿಗೆ ಅವುಗಳ ಅವುಗಳ ಈಕ್ವಲ್ ಶಬ್ದವನ್ನು ಸೇರಿಸಿಕೊಂಡು ಮನನ ಮಾಡಬೇಕು. ನ ಶೋಚತಿ, ಶೋಕ ನಿಮಿತ್ತ ಅನುಭವತ್ತೇ. ಯಾಕೆ ಏನು ದುಃಖ ಆಗೋದಿಲ್ಲ, ನೋವಾಗೋದಿಲ್ಲ, ಅವ ಯಾಕೆ ಕೊರಗುವುದಿಲ್ಲ, ಅವ ಯಾಕೆ ಚಿಂತೆ ಮಾಡಂಗಿಲ್ಲ? ಏಕೆಂದ್ರೆ ನಿಮಿತ್ತ ಅನುಭವತ್ತೇ, ಮಾಡಲಿಕ್ಕೆ ಏನು ನಿಮಿತ್ತನೇ ಇಲ್ಲ. ಯಾಕೂ ಮುಖ ಸತ್ ಮಾಡಿ ಕೂತ್ಕೊಂಡಿಯ? ನನಗೆ ಗೊತ್ತಿಲ್ಲ. ಪ್ರಾಬ್ಲಮ್ ಆಗ್ತ ನೋಡ್ರಿಗೆ, ನಿಮಿತ್ತ ಗೊತ್ತಿಲ್ಲದನ್ನ ನಗುತ್ತಾರೆ ಯಾಕೆ? ನಿಮಿತ್ತ ಗೊತ್ತಿಲ್ಲದನ್ನ ಮುಖ ಸಪ್ರೇಟ್ ಮಾಡ್ತಾರೆ. ನಿಮಿತ್ತ ಗೊತ್ತು, ನಿಮಿತ್ತ ಗೊತ್ತಿಲ್ಲ ಅದಕ್ಕೆ ನತ್ತನ ಹೇಳ್ತೀನಿ. ನಾನು ಗೊತ್ತಿಲ್ಲ ಅಂತ ಉತ್ತರ ಕೊಡಬಾರ್ದು ಕೆಲವೊಂದು ವಿಷಯದಲ್ಲಿ. ಕೆಲವೊಂದು ವಿಷಯದಲ್ಲಿ ಗೊತ್ತಿಲ್ಲ ಉತ್ತರ ಕೊಡಬಾರ್ದು. ಏನು ವಿಷಯ ಅಂದ್ರೆ ಕನೆಕ್ಟೆಡ್ ಟು ಯು, ಕನೆಕ್ಟೆಡ್ ಟು ಒಳಗೆ ಮಾತಾಡಿದಾಗ ಗೊತ್ತಿಲ್ಲ ಉತ್ತರ ಕೊಡಿ. ಇಸ್ ನಾಟ್ ಕನೆಕ್ಟೆಡ್ ಟು ಯು. ನೀನು ಈ ರೂಮ್ನಾಗಿದ್ದೆ, ಆ ರೂಮ್ನಾಗಿದ್ದೆ ಗೊತ್ತಿಲ್ಲ ಅಂತ. ಗೊತ್ತಿಲ್ಲ ಅಂದಕ್ಕೆ ನಿಮಿತ್ತ ಬೇಕಲ್ಲ. ಏನು ದುಃಖಿಸಲಿಕ್ಕೆ, ಪಶ್ಚಾತ್ತಾಪವನ್ನು ಹೊಂದಲಿಕ್ಕೆ ಇವನಿಗೆ ಯಾವ ನಿಮಿತ್ತಗಳು ಇಲ್ಲ. ಅರ್ಥಾತ್ ಧರ್ಮ ಅಧರ್ಮ ಆಗಿರಲಿ, ಅಧರ್ಮ ಧರ್ಮ ಆಗಿರಲಿ, ಕರ್ಮ ಅಕರ್ಮ ಆಗಿರಲಿ, ಅಕರ್ಮ ಕರ್ಮ ಆಗಿರಲಿ, ಇವುಗಳ ವಿಚಾರದಲ್ಲಿ ಇವನಿಗೆ ಯಾವುದೇ ಪ್ರಕಾರವಾದಂತಹ ಆಗು ಹೋಗುಗಳ ಭಾವಗಳು ಇಲ್ಲದೆ ಇದ್ದರಿಂದಾಗಿ ಅಕಸ್ಮಾತ್ ಜರುಗಿದ್ದೆ ಆದರೆ ಅವುಗಳ ಬಗ್ಗೆ ಇವನಿಗೆ ಪಶ್ಚಾತ್ತಾಪ ಇಲ್ಲ. ಓಕೆ, ವಾಟ್ ಆಫ್ ದಿ ಗೇಮ್? ಚಲೋ, ಜಯ ಲಕ್ಷ್ಮೀ ರಂಜ ಕೈ ತೊಳ್ಕೊಂಡು. ಅವನು ಮಾತ್ರ ತರತಿ ಶೋಕಂ, ಅವನು ಮಾತ್ರ ದುಃಖವನ್ನ ದಾಟ, ಸಂಸಾರವನ್ನ ದಾಟ, ಮಾಯೆಯನ್ನ ದಾಟ. ಪರ್ಯಾಯ ಅರ್ಥಗಳನ್ನ ಮೂಡಿಸುವಂತಹ ಬೇರೆ ಬೇರೆ ಶಬ್ದ. ತರ್ತಿ ಶೋಕಂ ಆತ್ಮವಿತ್. ಏನಾತ್ಮವಿತ್? ತಾನು ಯಾರು ಎನ್ನುವ ಜ್ಞಾನವನ್ನು ಹೊಂದಿದವನು ಶೋಕಂ ತರತಿ. ಶೋಕವನ್ನು ದಾಟುತ್ತಾನೆ. ಅಮಾತ್ರೋ ನಂತ ಮಾತ್ರಶ್ಚ ದೈತಸ್ಯೋಪಶಮಶಿವ ಓಂಕಾರೋ ವಿದಿತೋ ಯೇನ ಸಮುನಿರ್ನೇತರೋ ಜನಃ. ಅಮಾತ್ರ ಅದು ಯಾವುದೊಂದು ತುಲ್ಯ ಅಮಾತ್ರ. ಮತ್ತೊಂದು ವಿಶೇಷಣ ಕೊಡ್ತಾರೆ, ಅನಂತ ಮಾತ್ರಶ್ಚ ಅನಂತ ಅನಂತಂ ಅಲ್ಲ ಅನಂತ ಮಾತ್ರಶ್ಚ ಅನಂತ ಮಾತ್ರವಾಗಿ ಯಾವುದು ಇದು ಅನಂತತೆ ಅನಂತತೆಯಿಂದ ಮಾತ್ರ ಕೂಡಿದೆ. ಅನಂತತೆಯೇ ಇದರ ಸಹಜತೆ. ಅನಂತತೆಯೇ ಯಾವ ಆತ್ಮನ ಸಹಜತೆ. ಅಲ್ಲಿಗೆ ಬಿಡಲಿಲ್ಲ. ಎಲ್ಲಿ ಸಮಸ್ತ ದ್ವೈತವೂ ಶಾಂತವಾಗಿ ಹೋಗುತ್ತದೆ. ಉಪಶಮ ಎಲ್ಲ ಉಡುಪಿ ಮೇಲ್ಕೋಟೆ ಆ ಕೋಟೆ ಈ ಕೋಟೆ ಎಲ್ಲ ಶಾಂತ. Today or tomorrow, they have to surrender to Shankara. We don't know. Maybe another 1,000 years, but they have to surrender to Shankara. Yes? No other way. Because ನಿನಗ್ ಬೇಕಾದದ್ದೇನು ನಿರ್ಭಯ, ದ್ವೈತದಲ್ಲಿ ಇರೋದೇನು ಭಯ. ದ್ವೈತಾಂತಕ್ಷಣನೇ ಕಾಲದೇಶದ ಮಿತಿಗೆ ಒಳಪಡಲಾಗುತ್ತದೆ. ಯಾವುದು ಕಾಲದೇಶದ ಮಿತಿಗೆ ಒಳಪಡಲಾಗುತ್ತದೆಯೋ ಅದಕ್ಕೆ ಯಾವತ್ತಿಗೂ ಭಯ ಇದ್ದದ್ದೇ. ತನ್ನಿಂದ ತನಗೆ ಅಥವಾ ಇನ್ನೊಬ್ಬರಿಂದ ತನಗೆ ಅಥವಾ ತನ್ನಿಂದ ಇನ್ನೊಬ್ಬರಿಗೆ ಭಯ ಇದ್ದದ್ದೇ. ಈ ಆತ್ಮ ದ್ವೈತ ಉಪಶಮ. ತಸ್ಮಾತ್ ಶಿವ ಮಂಗಳಕರವಾಗಿದೆ. ಇತಿ ವಿಧಿತಃ ಓಂಕಾರಃ ವಿಧಿತಃ. ಈ ಪ್ರಕಾರವಾದ ಓಂಕಾರವನ್ನ ಯಾವನು ತಿಳಿಯುತ್ತಾನೋ ಸಹ ಮುನಿಹಿ. ಇತರ ಜನಃ ನ ಇತರೋ ಜನ. ಇತರ ಯಾರು ಮುನಿಗಳು ಅಂತ ಕರೆಸ್ಕೊಳ್ಳಿಕ್ಕೆ ನೆನಪಿಟ್ಕೊಳ್ಳಿ. ಯಾವಾಗ ಯಾವಾಗ ಮುನಿ ಶಬ್ದವನ್ನು ನಿಮಗೆ ತಿಳಿಸಬೇಕಾಗ್ತದೆ, ಡೆಫಿನೇಷನ್ ಮನನಶೀಲ ಯಹ ಸಹ ಮುನಿ. ಹೌದಾ? ಈ ಮನನಶೀಲ ಅನ್ನೋದು ಇಂಟರ್ಪ್ರಿಟೇಷನ್ ಮಾಡಬೇಕಾಗ್ತದೆ. ಪ್ರಸಂಗ ಬದಿಗೆ ಬಂದರೆ ಅಂತ ಕ್ರೌಡ್ ನಿಮಗಿದ್ದದ್ದಾದರೆ ಅಂತ ಜನ ನಿಮಗೆ ಎದುರಿಗಿದ್ದದ್ದಾದರೆ ಆ ಮನನ ಶಬ್ದವನ್ನು ನಿಮಗೆ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಮನನ ಶಬ್ದವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಇದಷ್ಟು ತರಬೇಕಾಗ್ತದೆ. ಅವನು ಮಾತ್ರ ಮುನಿ ಅನಿಸುತ್ತಾನೆ ಯಾವನು ತಾನು ಆತ್ಮಸ್ವರೂಪನೇ, ತನ್ನಲ್ಲಿ ದ್ವೈತ ಇಲ್ಲ, ಅಭಯವೇ ನನ್ನ ಸಹಜತೆ. ಅಭಯದಾತ ಯಹ ಸಹ ಮುನಿ. ಅಭಯದಾತ ಸಮಸ್ತ ಜೀವರಾಶಿಗಳಿಗೆ ಅಭಯವನ್ನು ಕೊಡು. ನನ್ನಿಂದ ನಿಮಗೆ ಯಾವ ಭಯವೂ ಇಲ್ಲ. ದಿಸ್ ಮೈ ಪ್ರಾಮಿಸ್ ಅಂತ ಸನ್ಯಾಸದ ದಿವಸ. ದಿಸ್ ಮೈ ಪ್ರಾಮಿಸ್. ಐ ವಿಲ್ ನಾಟ್ ರಿಯಾಕ್ಟ್ ಟು ಎನಿ ಜೀವ. ಎಲ್ಲ ಪ್ರತಿಕ್ರಿಯೆಗಳಿಗೂ ಭಯವೇ ಕಾರಣ. ಭಯ ಅಂದ್ರೇನು? ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ, ಅಭದ್ರತೆಯ ಅಭದ್ರತೆಯ ಅಭದ್ರತೆಯ ಲಕ್ಷಣ. ಭಯ ಏನದೆ ಇದು ಅಭದ್ರತೆಯ ಲಕ್ಷಣ. ಏನಾಯ್ತೀಗ ಈ ಭಯ ಯಾಕೆ ವ್ಯಕ್ತ ಆಯ್ತು? ಏನು ಅಭದ್ರ ಆಗಿದೆ ಇಲ್ಲಿ? ನಾನು ಕುಳಿತಿರುವ ಕುರ್ಚಿ ಜಾರ್ತಾ ಇತ್ತು ಅಥವಾ ಕಾಲು ಮುರಿತಾ ಇತ್ತು ಅಭಯ. ಈ ಭಯ ಒಂದು ಇದು ಭಯ ಎಲ್ಲಿಂದ ಬಂತೀಗ? ಅಭದ್ರತೆಯಿಂದ ಬಂತು. ಭೌತಿಕವಾಗಿ ನಿಮ್ಗೆ ತೋರಿಸಿದೆ ಹೇಳು. ಹೀಗೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸೈಕಲಾಜಿಕಲಿ ಅನೇಕ ಭಯಗಳಿವೆ. ಅನೇಕ ಭಯಗಳು ವ್ಯಾವಹಾರಿಕವಾಗಿ ಅಂತೂ ಜಗ್ಗು ಎಷ್ಟು ಭಯ, ಅದು ಮುಟ್ಬೋದು, ಮುಟ್ಬೇಡ, ರೋಡ್ ನೋಡಿ ಎಲ್ಲ ಮುಟ್ಟಿದ್ವೋ, ಎಲ್ಲ ಹಾಳು ಮಾಡ್ತೀಯಲ್ವೋ, ಮನೆಯೆಲ್ಲ ಸ್ಮಶಾನ ಮಾಡಿರ್ತೀಯಲ್ವೋ. ವ್ಯಾವಹಾರಿಕ ಅಭದ್ರತೆ, ಈ ಎಲ್ಲ ಅಭದ್ರತೆಗಳಿಂದ ಮುಕ್ತನಾದವನು ಅಭಯಂ. ಭಯವನ್ನು ಕಳ್ಕೊಂಡಿರ್ತಾನೆ ಇವನು ಅಂತಾನೆ, ನನ್ನಿಂದ ನಿಮಗೆ ಯಾವ ಭಯವೂ ಬೇಡ. ನನಗೆ ಗೊತ್ತದ ನೀವು ಅಭದ್ರತೆಯನ್ನು ಹೊಂದಿದ್ದೀರಿ, ಆದ್ರೆ ನೀವು ಭಯ ಆಗ್ತದೆ ಅಂತ ಗೊತ್ತದ. ಆಗ ನನ್ನಿಂದ ನೀವು ಭಯ ಬೇಕಾಗಿಲ್ಲ, ನಾನು ನಿಮಗೆ ಯಾವ ಅಭದ್ರತೆಯನ್ನು ಉಂಟು ಮಾಡುವುದಿಲ್ಲ. ನೀವೇ ನಿಮ್ಮ ಅಭದ್ರತೆಯನ್ನು ಅಂದುಕೊಂಡ್ರೆ ನಾನೇನು ಮಾಡಲಿಕ್ಕಾಗುವುದಿಲ್ಲ. ಸೊ ಪ್ರತಿಯೊಬ್ಬರಿಗೂ ಕೂಡ ಅವರವರಿಗೆ ಅವರವರ ಅಭದ್ರತೆಯೇ ಅವರವರ ಅಜ್ಞಾನದಿಂದಾಗಿರುತ್ತದೆ. ಅದನ್ನು ನೀವೇನು ಮಾಡಲಿಕ್ಕಾಗುವುದು ಅಂದ್ರೆ ಸೆಂಟ್ರಲ್ ಹಿ ಕಮ್ಸ್ ಟು ನೋ ಫ್ರಮ್ ಯು ದಟ್ ವಾಟ್ ಈಸ್ ದಿ ಭದ್ರಂ. ವಾಟ್ ಈಸ್ ದ ಭದ್ರಂ? ಆತ್ಮ ಈಸ್ ಭದ್ರಂ. ಸಚ್ಚಿದಾನಂದ ಆತ್ಮ ಈಸ್ ಎವರ್ ಭದ್ರಂ. ಅದನ್ನು ಬಿಟ್ಕೊಟ್ಟು ಸುಮ್ಮನೆ ಏನೇನು ಮಾಡಬೇಡ. ಭಾಷೆ 74 ಅಭ್ಯಾಸ ಅಮಾತ್ರ ಪ್ರಿಯ ಓಂಕಾರ ಮೀಯತೆ ಅನಯ ಇತಿ ಮಾತ್ರ ಪರಿಚಿತ್ತಿ. ಯಾವುದು ಅಮಾತ್ರ? ಏನ ಮಾತ್ರ? ತುರಿಯ ಅಮಾತ್ರ. ಏನ್ ತುರಿಯ? ಓಂಕಾರ ತುರಿಯ, ಪ್ರಣವ ತುರಿಯ. ಪ್ರಣವದಲ್ಲಿ ಮಾತ್ರ ಇಲ್ಲ, ಮಕಾರ ಆದ್ಮೇಲೆ ಮಾತ್ರ ಇಲ್ಲ. ಹೌದು, ಆದ್ರೂ ಕೂಡ ಮಾತ್ರ ಅರ್ಥ ಏನು? ಮಾತ್ರ ಅರ್ಥ ಏನು? ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಿಕ್ಕಾಪಡೆ ಉದ್ದುದ್ದಕ್ಕೆ ಹೇಳಿಕೊಂಡ್ರೆ ಓ ಏನು ಅರ್ಥ ಮಾಡ್ಕೊಂಡಿಲ್ಲ, ಮಾತ್ರ ಅರ್ಥ ಮಾಡ್ಕೊಂಡಿಲ್ಲ. ಏನದು ಮಾತ್ರ? ಓಂ ಓಂ ಓಂ. ಮೀಯತೆ ಅಳತೆಗೆ ಒಳಪಡುವುದು ಯಾವುದು ಅದಕ್ಕೆ ಮಾತ್ರ ಅಂತ ಕರೀತಾರೆ. ಹೌದಾ? ಮೀಯತೆ ಅನಯ, ಯಾವುದರಿಂದ ಅಳೆಯಲ್ಪಡುತ್ತದೋ ಅದು ಮಾತ್ರ. ಮುಂಚೆ ಶಬ್ದರಹಿತವಾದ ಸ್ಥಿತಿ, ನಂತರ ಶಬ್ದರಹಿತವಾದ ಸ್ಥಿತಿ, ಶಬ್ದರಹಿತವಾದ ಎರಡು ಸ್ಥಿತಿಗಳ ಮಧ್ಯದಲ್ಲಿ ಏನು ಅಳತೆ ಇದೆ ಅದು ಮಾತ್ರ. ಸೊ ಎಲ್ಲ ಅಳತೆಗಳು ಮಿನಿಮಮ್ ಏನು ಅಂದ್ರೆ ಒಂದು ಮಾತ್ರ. ಮಿನಿಮಮ್ ಏನು? ಒಂದು ಮಾತ್ರ. ಮಾಲದ ಹೂಂಕಾರ ಈಗ ಅಳಿಯಲ್ಪಟ್ಟಿತ್ತಲ್ವೋ ಇದು ಏನೇನು ಅಳೆಯಲ್ಪಟ್ಟಿದೆ, ಮೂರು ಮಾತ್ರ ಅಳೆಯಲ್ಪಟ್ಟಿದ್ರು. ಒಂದು ಓಂಕಾರ ನೀವು ಹೇಳಿದಾಗ ಅದರಲ್ಲಿ ಮೂರು ಮಾತ್ರ ಅಳೆಯಲ್ಪಡ್ತವೆ. ಎಷ್ಟು ಡ್ಯೂರೇಷನ್ ಅದು? ಈಚ್ ಮಾತ್ರ ಒಂದೊಂದು ಮಾತ್ರ ಡ್ಯೂರೇಷನ್, ಒಂದೊಂದು ಮಾತ್ರ ಒಂದೇ ಮಾತ್ರ ಅಳತೆ. ಹೀಗೆ ಮೂರು ಮಾತ್ರ ಅಳತೆ, ಮೊದಲನೇ ಮಾತ್ರ ಅಕಾರ, ಎರಡನೇ ಮಾತ್ರ ಉಕಾರ, ಮೂರನೇ ಮಾತ್ರ ಮೀಯತೆ ಅನಯ ಇತಿ ಮಾತ್ರ. ಆದ್ದರಿಂದ ಏನಾದ್ರು ಈಗ ಆತ್ಮನಿಗೆ ಯಾವ ಅಳತೆ ಇದೆ? ಮಾತ್ರ ಪರಿಚಿತ್ತಿ ಯಾವುದು ಅಳತೆಯಿಂದ ಮೀರಿದ್ದಾಗಿದೆ ಆದ್ರನ್ನ ಅಮಾತ್ರ, ಅಳೆಯಲಿಕ್ಕೆ ಬರುವುದಿಲ್ಲ ಆದ್ರನ್ನ ಅಮಾತ್ರ, ಅಳತೆಗೆ ನಿಲುಕುವುದಿಲ್ಲ ಆದ್ರಿಂದ ಅಮಾತ್ರ, ಯಾವ ಪರಿಮಿತಿಗೂ ಒಳಪಡುವುದಿಲ್ಲ ಆದ್ರಿಂದ ಅಮಾತ್ರ, ಕೊನೆಯನ್ನ ಗುರುತಿಸಲಿಕ್ಕೆ ಆಗುವುದಿಲ್ಲ ಆದ್ರಿಂದ ಅಮಾತ್ರ. ಮಕಾರದ ಕೊನೆಯನ್ನ ಗುರುತಿಸಬಹುದು, ಆದರೆ ತುರಿಯದ ಕೊನೆ ಯಾವುದು? ಆಯ್ತು ಹೇಳಿ, ಇನ್ನೂ ಸ್ವಲ್ಪ ಹೇಳಿ ಕೊಡ್ತೇನೆ ನನಗೆ ಹೇಳಿ. ಆಯ್ತು ಮುಗೀತ, ಆಮೇಲೆ ಏನು ಉಳಿತು? ಅದ್ರ ಕೊನೆ ಯಾವುದು? ಅರಿವಿನ ಕೊನೆ, ಎಚ್ಚರದ ಕೊನೆ, ಕಾನ್ಷಿಯಸ್ನೆಸ್ ಕೊನೆ, ಆತ್ಮನ ಕೊನೆ, ಬ್ರಹ್ಮನ ಕೊನೆ, ಪರಮಾತ್ಮನ ಕೊನೆ, ಕೊನೆ ಎಲ್ಲಿದೆ? ಅದಕ್ಕೆ ಯಾವ ಕೊನೆ ಮಾತಾಡ್ತೀರಿ ನೀವು? ಆತ್ಮನೇ ನೀವು. ನಾನು ಶಶಾಂಕ ಅಂದ್ಕೊಂಡಿಲ್ಲ, ತಪ್ಪು ತಪ್ಪು. ಇಂಥ ತಪ್ಪುಗಳನ್ನು ಮಾಡ್ತಾ ಬಂದಿದೆ ಜನ್ಮ ಜನ್ಮದಿಂದ. ಅದೇ ತಪ್ಪ ಇವತ್ತು ಮಾಡ್ತೀವಿ, ಮುಂದೆ ಅದೇ ತಪ್ಪ ಮುಂದುವರಿಸ್ತೀವಿ. ಚಿದ್ರೂಪಾನಂದ ಸ್ಕೂಲ್ ಅಂತ ಯಾಕೆ ಮಾಡ್ಬೋದು? ಇವು ಯಾವತ್ತೂ ಸತ್ವವೇನು ಮಾರಾಯ, ಎಲ್ಲಿದ್ದಂತೀವಿ ಜೀವನ ಮಾಡ್ತೀವಿ? ಕೊನೆ ಎಲ್ಲಿದೆ? ಅನಂತತೆಯಿಂದ ಕೂಡಿದಲ್ವ ಇದು? ನೀ ಅನಂತವಾಗಿರು, ಹೌದಲ್ಲ? ಇದಕ್ಕೆ ಸಾ ಅನಂತ, ಯಸ್ಯ ಸಹ ಅನಂತ ಮಾತ್ರ. ಸಾ ಅನಂತ ಯಸ್ಯ, ಯಾವುದಕ್ಕೆ ಆ ಅನಂತತೆ ಇದೆಯೋ ಅದು ಅನಂತ ಮಾತ್ರ. ಯಾವುದಕ್ಕೆ ಅನಂತತೆ? ನಿಮ್ ಮಾತ್ರ ಅಂತ ಇಲ್ಲ, ಅದನ್ನ ಮಾತ್ರ ಇದು ಅನಂತ. ಯಾವ ಮಾತ್ರ? ತುರಿಯ ಮಾತ್ರ ಇದು ಅನಂತ. ನ ಏತಾವತ್ವಂ ಅಸ್ಯ ಪರಿಚ್ಛೇತ್ತುಂ ಶಕ್ಯತೆ ಇತ್ಯರ್ಥ. ಅಂತಹ ಈ ಆತ್ಮನನ್ನ, ಅನಂತವಾದ ಆತ್ಮನನ್ನ ಯಾರೂ ಕೂಡ ಏತರಿಂದಲೂ ಕೂಡ ಪರಿಚ್ಛೇತ್ತು ಕತ್ತರಿಸಲಿಕ್ಕೆ, ನಾಶ ಮಾಡಲಿಕ್ಕೆ, ಇದನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ನ ಶಕ್ಯತೆ ಏನು? ನ ಶಕ್ಯತೆ ಇತ್ಯರ್ಥ. ಸರ್ವದ್ವೈತ ಉಪಶಮತ್ವಾದೇವ ಶಿವಃ ಓಂಕಾರಃ ಯಥಾ ವ್ಯಾಖ್ಯಾತಃ ವಿದಿತಃ ಏನ? ಪರಮಾರ್ಥತತ್ವಸ್ಯ ಮನನಾತ್ಮನಿಃ. ಎಲ್ಲಿ ಸಮಸ್ತ ದ್ವೈತವು ಉಪಶಮವಾಗಿದೆಯೋ, ಅಡಗಿ ಹೋಗಿದೆಯೋ, ಕರಗಿ ಹೋಗಿದೆಯೋ, ಎಲ್ಲಿ ಇಲ್ಲವಾಗಿ ಹೋಗಿದೆಯೋ, ಏನು ದ್ವೈತವು ಇಲ್ಲವಾಗಿ ಹೋಗಿದೆಯೋ, ಅದು ಮಂಗಳಕರ ಅಲ್ಲದೆ ಇನ್ನೇನಾಗಲಿಕ್ಕೆ ಸಾಧ್ಯ? ಏಕೆಂದರೆ ಬಾಕಿ ಎಲ್ಲವೂ ಅಮಂಗಳ, ಎಲ್ಲವಕ್ಕೂ ನಾಶ ಇದೆ, ಎಲ್ಲವಕ್ಕೂ ಮಿತಿ ಇದೆ, ಮಿತಿ ಇರುವುದೆಲ್ಲವೂ ನಾಶವಾಗ್ತದೆ, ನಾಶವಾಗುವುದೆಲ್ಲವೂ ಅಮಂಗಳ. ಅದಕ್ಕೆ ತಾನೇ ನೀವು ಏನ್ ಮಾಡ್ತೀರಿ, ನೀವು ಏನ್ ಮಾಡ್ತೀರಿ, ಶುಭಂ ಲಾಭ, ಶುಭ ಲಾಭ ದೀಪಾವಳಿ ದಿವಸ ಹೊಸ ಅಕೌಂಟ್ ಓಪನ್, ಹೊಸ ಬುಕ್, ಶುಭ ಲಾಭ ಎಲ್ಲರಿಗೂ ಗೊತ್ತು, ಅದು ಅಶುಭ ಅಂತ ಗೊತ್ತು. ಮತ್ತೆ ಬರೋದು ಸಮಾಧಾನ ಆಗುತ್ತೆ, ಅದು ಐಟಿಯವ್ರ ಮನೆಗೆ ಬಂದಾಗ ಗೊತ್ತಾಗೋದು ಅದು ಅಶುಭ ಅಶುಭ. ಆಲ್ ದಿಸ್ ರೂಲ್ಸ್ ದಿ ಮೆಂಟೇನ್ ಡಬಲ್ ಅಕೌಂಟ್. ರಾಮ ಲೆಕ್ಕ ಇದು, ರಾಮ ಎಡಗಡೆ ಕೃಷ್ಣ, ಯಾಕೆ ಗೊತ್ತೇನೆ, ಕಪ್ಪು ಎಡಗೈ ಕಪ್ಪು, ಕೃಷ್ಣನ ಬಣ್ಣ ಕಪ್ಪು, ರಾಮನ ಬಣ್ಣ ಬಿಡಿ, ರಾಮ ಕೃಷ್ಣ. ಸರ್ಕಾರನ ಡಬಲ್ ಅಕೌಂಟ್, ಬ್ಯಾಂಕ್ನ ಡಬಲ್ ಅಕೌಂಟ್. ನನಗೆ ಮನೆ ಮನೆ ಒಂದು ವರ್ಷದಿಂದ ಗೊತ್ತಾಯ್ತು, ನನ್ನ ಬ್ಯಾಂಕ್ನಲ್ಲಿ ಕೂಡ ಪ್ಯಾರಲಲ್ ಅಕೌಂಟ್ ಮೇಂಟೈನ್ ಮಾಡ್ತಾರೆ. ಆರ್ ಬಿ ಐ ದೊಳಗೆ ಡಬಲ್ ಅಕೌಂಟ್ ಇತ್ತಂದ್ರೆ ಇನ್ನು ಗತಿ ಏನ್ರಿ? ಬ್ಯಾಂಕ್ನಲ್ಲಿ ಡಬಲ್ ಅಕೌಂಟ್ ಅದ, ಇದ್ರ ಆರ್ ಬಿ ಐದಲ್ಲಿ ಇದೆ ಅಂತಾನೆ ಅರ್ಥ. ಅದು ವೆರಿ ಅನ್ಫಾರ್ಚುನೇಟ್, ವೆರಿ ಅನ್ಫಾರ್ಚುನೇಟ್. ಇಲ್ಲಿ ಸಮಸ್ತ ದ್ವೈತವು ಉಪಶಮವಾಗುತ್ತದೆ. ಸರ್ವ ದ್ವೈತ ಉಪಶಮತ್ವಾದೇವ ಶಿವ, ಆದ್ದರಿಂದ ಶಿವ ಏನು, ಅದಕ್ಕೆ ಯಾವುದೇ ಪ್ರಕಾರವಾದ ಅಶುಭತೆ ಇಲ್ಲ, ಆದ್ದರಿಂದ ಅದು ಶಿವ. ಶಿವ ಅಂದ್ರೆ ಮಂಗಳಕರ. ಏನ್ರಿ ಅದು ಅಷ್ಟು ಮಂಗಳವಾದದ್ದು? ಓಂಕಾರ. ಉಪಾಸಕನಿಗೂ ಅಪರಾವಿದ್ಯೆಗೂ ಅನುಕೂಲ ಮಾಡಿಕೊಡ್ತದೆ. ಪಾರಮಾರ್ಥಿಕವಾದಂತಹ ಮೋಕ್ಷ ವಿಚಾರದಲ್ಲಿಯ, ವೇದಾಂತ ಶಾಸ್ತ್ರದಲ್ಲಿಯ ಮೋಕ್ಷಕ್ಕೂ ಕೂಡ ಉಪಯೋಗ ಬರ್ತದೆ ಓಂಕಾರ. ಇದು ಸಮಸ್ತ ಧರ್ಮವನ್ನು ರಕ್ಷಿಸುವಂತಹ ಓಂಕಾರ, ಸಮಸ್ತ ಧರ್ಮವನ್ನು ಎಚ್ಚಿರುವಂತಹ ಓಂಕಾರ. ಇದು ಯಾವತ್ತಿಗೂ ಕೂಡ ಮಂಗಳಕರವಾಗಿದೆ. ಯಥಾ ವ್ಯಾಖ್ಯಾತ ವಿಧಿತಃ ಏನ ಸಹ ಪರಮಾರ್ಥ ತತ್ವಸ್ಯ ಮನನಾತ್ಮನಿಗೆ, ಇಂತಹ ವ್ಯಾಖ್ಯಾನಿಸಿದ ಈ ಓಂಕಾರವನ್ನ ಯಾವ ಅಳತೆಯನ್ನ ಮೀರಿದ ಓಂಕಾರ ಇದೆಯೋ ಅದು ಪಾರಮಾರ್ಥಿಕವಾದಂತಹ ತತ್ವ. ಅದನ್ನು ಯಾರು ಮನನ ಮಾಡ್ತಾರೋ ಅವರಿಗೆ ಮಾತ್ರ ಮುನಿಹಿ ಎಂದು ಕರೆಯುತ್ತಾರೆ. ಸಹ ಏವ ಮನನಶೀಲ ಮುನಿಹಿ, ಯಾರೋ ಈ ಪ್ರಕಾರವಾಗಿ ಮನನಶೀಲರಾಗಿದ್ದಾರೆ. ಮನನಶೀಲರು ಅಂದ್ರೇನು ನಿಮಗೆ ತಿಳಿಯುವ ಲ್ಯಾಂಗ್ವೇಜ್ ನೋಡಿದ್ರೆ, ಸಿಂಗಲ್ ಪಾಯಿಂಟೆಡ್ ಕಾಂಟೆಂಪ್ಲೇಟರ್ ಅಂದ್ರೆ ಮನನ ಮಾಡುವವನು. ಏನ್ ಮನನ ಮಾಡ್ತಾನೆ? ಸಿಂಗಲ್ ಪಾಯಿಂಟೆಡ್ ಕಾಂಟೆಂಪ್ಲೇಟರ್. ಸಮಯ ಆದ ತಿಳಿದಿತ್ತು ಇದನ್ನ ಹೇಳಿದ ಕೆಲಸಬಿಟ್ಟು ಸಿಂಗಲ್ ಪಾಯಿಂಟ್ ಮನನ ಮುನಿಹಿ ನ ಇತರ ಜನ ಶಾಸ್ತ್ರವಿದಪಿ ಇತ್ಯರ್ಥ. ಶಾಸ್ತ್ರವಿದಪಿ, ಶಾಸ್ತ್ರವನ್ನು ತಿಳಿದವರಾಗಿದ್ದರೂ ಕೂಡ ಆ ಆತ್ಮನು ನಾನೇ ಅನ್ನೋದನ್ನು ಗುರುತಿಸಿಲ್ಲ ಅಂತಂದ್ರೆ ಅವರು ಮನನಶೀಲರು, ಅವರು ಮುನಿಗಳು, ಅವರ ಸ್ವಾಮಿಗಳು, ಅವರ ಮಠಾಧಿಪತಿಗಳು, ಅವರ ಜಗದ್ಗುರುಗಳು, ಅವ್ರ ಸಾಧುಗಳು, ಅವ್ರ ಸಂತರು, ಅವ್ರ ಆಚಾರ್ಯರು ಆಗ್ಲಿಕ್ಕೆ ನಾಲಾಯಕ್. ಶಂಕರ ಉವಾಚ ಮಾತ್ಮಿ, ನೀವು ನನ್ನ ತಿರುಗಿಟ್ಟು ನೋಡಬೇಡ. ಉವಾಚ ಹೇಗಿರ್ಬೇಕ್ರಿ ಟೀಚಿಂಗ್ ಅಂದ್ರೆ? ಹೇಗಿರ್ಬೇಕು? ಅದಕ್ಕಿಂತ ಇರುವಾಗ ಹೇಳಿಕೆಗಳಲ್ಲಿ ಯಾವ ಅಳಕ್ಕಿರಬಾರ್ದು. ಎಷ್ಟು ಚಂದ ಶಾಸ್ತ್ರವಿದಪ್ಪಿ, ಅವನು 6 ಶಾಸ್ತ್ರನ ಬಲ್ಲವನಾಗಿರ್ಬೋದು, 12 ವ್ಯಾಕರಣಗಳನ್ನ ಬಲ್ಲವನಾಗಿರ್ಬೋದು, ಮಹಾಪಂಡಿತನೇ ಆಗಿರ್ಬೋದು, ವೇದಗಳನ್ನು ಉಪವೇದಗಳನ್ನು ಎಲ್ಲವನ್ನು ಮಾಡಿದವನು ಆಗಿರ್ಬಹುದು. ಅದು ಶಾಸ್ತ್ರವಿತ್ತನ ಶಬ್ದ ಇವೆಲ್ಲ ಬರ್ತದೆ. ಷಡ್ ಶಾಸ್ತ್ರಗಳು, ಷಡ್ ದರ್ಶನಗಳು ಎಲ್ಲವನ್ನೂ ಹೊಂದಿದ್ದಾಗಿರ್ಬೋದು. ಆಗ ಆತ್ಮನು ನಾನೇ ಎನ್ನುವುದನ್ನು ಎಲ್ಲರಿಗೂ ತಿಳಿಯೋದಿಲ್ಲವೋ ಅವನು ಮುನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉಭಯ ಇತರೋ ಜನ ಇಂತಹ ಇತರ ಶಾಸ್ತ್ರ ತಿಳಿದವರು ಆತ್ಮನ ತಿಳಿದೇ ಇದ್ದವರು ಯಾರಿದ್ದಾರೋ ಅವ್ರು ಯಾರೂ ಕೂಡ ಮುನಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಮೂಲಕವಾಗಿ ನಾವು ಈ ಪ್ರಕರಣವನ್ನು ಮುಗಿಸಿ ಮುಂದಿನ ಪ್ರಕರಣ ಪ್ರವೇಶ ಮಾಡ್ತಾ ಇದ್ದೀವಿ. ವೈತಥ್ಯ ಪ್ರಕರಣ ಕಾರಿಕೆ 2ನೇ ಭಾಗ. ಕಾರಿಕೆ 1ನೇ ಭಾಗದೊಳಗೆ ಮಾಂಡವ್ಯ ಉಪನಿಷತ್ತು ಮತ್ತು 12 ಶ್ಲೋಕಗಳು ಮತ್ತು ಅದರ ಕಾರಿಕ ಭಾವ ಗೌಡಪಾದ ಬಂದದ್ದು ಬರ್ತದೆ. 2ನೇ ಭಾಗದೊಳಗೆ ವೈತಥ್ಯ ಪ್ರಕರಣ ಅಂತೇಳಿ ವಿತತಸ್ಯ ಭಾವ ವೈತಥ್ಯ. ಸೊ ಈ ವೈತಥ್ಯ ಪ್ರಕರಣದಲ್ಲಿ ಏನ್ ಬರ್ತದೆ ಅಂತಂದ್ರೆ ಆ ಶ್ಲೋಕಗಳು ಬರೋದಿಲ್ಲ. ಸ್ವಾಮಿ 13ನೇ ಶ್ಲೋಕ ಉಪನಿಷತ್ ಮುಗೀತು, ಆಗಮ ಪ್ರಕರಣ ಮುಗೀತು ಇದ್ರಂತ ಉಪನಿಷತ್ ಮುಗೀತು ಅಂತಾನೆ ಅರ್ಥ. ಇಷ್ಟ ಸಣ್ಣದ, ಇಷ್ಟ ಸಣ್ಣದ ಮತ್ತೆ ಇಷ್ಟು ಉದ್ದ ಬರ್ತಾರೆ, ಅಷ್ಟು ಉದ್ದ ಬರ್ತಾರೆ ಏನಂತ ಹೇಳಿಲ್ಲ ಅವ್ರು. ಅಷ್ಟು ಉದ್ದ ಬರ್ತಾರೆ ನಾವು ಇನ್ನ ಉದ್ದ ಹೇಳಿದ್ವಿ ಭಾಷ್ಯ. ಸೊ ವೈತಥ್ಯಂ ಸರ್ವಭಾವಾನಾಂ ವೈತಥ್ಯಂ ಸರ್ವಭಾವಾನಾಂ ಸ್ವಪ್ನ ಆಹುರ್ಮನೀಷಿಣಃ ಸ್ವಪ್ನ ಆಹುರ್ಮನೀಷಿಣಃ ಅಂತಃಸ್ಥಾನಾತ್ತು ಭಾವಾನಾಂ ಅಂತಃಸ್ಥಾನಾತ್ತು ಭಾವಾನಾಂ ಸಂಹೃತತ್ವೇನ ಹೇತುನಾ ಸಂಹೃತತ್ವೇನ ಹೇತುನಾ ಅಂತಃಸ್ಥಾನಾತ್ತು ಭಾವಾನಾಂ ಅಂತಃಸ್ಥಾನಾತ್ತು ಭಾವಾನಾಂ ಸಂಹೃತತ್ವೇನ ಹೇತುನಾ ಸಂಹೃತತ್ವೇನ ಹೇತುನಾ ಮನೀಷಿಣಃ ಸ್ವಪ್ನಃ ವೈತಥ್ಯಂ ಆಹುಹು ಸ್ವಪ್ನ ಸರ್ವಭಾವಾನಾಂ ವೈತಥ್ಯಂ ಆಹುಹು. ತಿಳಿದವರು, ಜ್ಞಾನಿಗಳು, ಪಂಡಿತರು ಕನಸಿನಲ್ಲಿಯ ಎಲ್ಲ ಭಾವಗಳನ್ನ ವಿತಥ ಎಂದು ಹೇಳುತ್ತಾರೆ. ಯತ್ ತಥೈವ ನಾಸ್ತಿ ತತ್ ವಿತಥ. ನಾವು ಏನ್ ಅಂದುಕೊಂಡೇವೋ ಹಾಗೆ ಯಾವಾಗ ಇರುವುದಿಲ್ವೋ ಅದಕ್ಕೆ ವಿತಥ ಅಂತ. ಅಭಾವ ಅಲ್ಲ, ಅಂದುಕೊಂಡಂಗ ಅದು ಇರುವುದಿಲ್ಲ, ಆದ್ರಿಂದ ವಿತಥ. ಹಾವು ಅನ್ಕೋತೀವಿ ಅದು ಅಲ್ಲಿ ಇರುವುದಿಲ್ಲ, ಅದು ವಿತಥ. ಕಳ್ಳ ಅನ್ಕೋತೀವಿ ಅದು ಕಳ್ಳ ಇರುವುದಿಲ್ಲ, ಆದರೂ ಇದ್ದಾನೆ ಅನ್ಕೋತೀವಿ ಅದು ವಿತಥ. ಆಹಾ, ಜೀವಾತ್ಮ ಇರುವುದಿಲ್ಲ ಆದರೂ ಇದ್ದಾನೆ ಅನ್ಕೊಂಡಿವಿ, ವಿತಥ. ಜಗತ್ತು ಇಲ್ಲ ಇಲ್ಲ ಆದರೂ ಇದೆ ಅನ್ಕೊಂಡಿವಿ, ವಿತಥ. ಸೃಷ್ಟಿ ಹಾಗೇ ಇಲ್ಲ ಆಗ್ಯದ ಅನ್ಕೊಂಡಿವಿ, ಅದು ವಿತಥ. ಸುಮ್ಮನ ಜಯ ಜಯಶಂಕರ್ ಹರಶಂಕರ್ ಇದಕ್ಕಂತ ಶಂಕರ್. ಜಗತ್ತ ಇಲ್ಲ ಆದ್ರೆ ಇದು ಟೋಟ್ಲಿ ಇಲ್ಲ ಅನ್ನುವುದಲ್ಲ ವಿತಥ ಅರ್ಥ. ಇಲ್ಲದೇ ಇದ್ದರೂ ಯಾವುದನ್ನ ಇದೆ ಎಂದು ಅಂದುಕೊಂಡಿರೋ ಅದನ್ನು ವಿತಥ ಅಂತ ಕರೀತಾರೆ. ವಿತಥ ಹಾವು, ವಿತಥ ಮೋಟು ಮರದಲ್ಲಿಯ ಕಳ್ಳ, ವಿತಥ. ಅಂತಃಸ್ಥಾನಾತ್ತು ಭಾವಾನ ಸಂಮೃತತ್ವೇನ ಹೇತುನ. ಎಲ್ಲವೂ ಭಾವಗಳು ಒಳಗನೇ ಅವು ಉಳಿದಿರುತ್ತವೆ, ಆದ್ದರಿಂದ ವಿತಥ. ಘಟ ಎನ್ನುವ ಭಾವ ಒಳಗನೇ ಇರ್ತದೆ. ಇದು ಹೊರಗೆ ಬರುವ ಪೂರ್ವದಲ್ಲಿ ಒಳಗನೇ ಇರ್ತದೆ, ಆದ್ದರಿಂದ ವಿತಥ. ಒಳಗೆ ಇರೋದು ಹೊರಗೆ ಬರೋದು ಏನು ಇದ್ರ ಅರ್ಥ ಅನ್ನೋದನ್ನ ಭಾಷ್ಯದಲ್ಲಿ ವಿವರಿಸ್ತಾರೆ. ನಾಳೆ ದಿವಸ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ. ಜೈ ಶ್ರೀ ಜನ.